ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಮತ್ತು ಭತ್ತದ ಕೃಷಿ ಅನುಭವ ಕುರಿತು ಕುಂದಾಪುರದ ಜಯರಾಮ್ ಮಧ್ಯಸ್ಥ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಮತ್ತು ಭಕ್ತಿಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಜಾಹೀರಾತು. ಸ್ಟಾರ್ಟ್ಅಪ್ನ ಕನಸಿದು ಮನೆ ಬೇಕು, ಸ್ವಂತದ್ದು, ಫಾರಿನ್ ನ ಡಿಗ್ರಿ, ನಮ್ಮವರ ಜೊತೆ ರಜೇರಿ, ನನ್ನ ಕನಸು ಇದೆ, ಅದೆಷ್ಟು ಎಷ್ಟು ಎಷ್ಟು ಎಷ್ಟು, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಯಾಕೆಂದ್ರೆ ನಮ್ಮಲ್ಲಿ ಇದೆ ಎಲ್ಐಸಿ, ಯಾಕೆಂದ್ರೆ ನಮ್ಮಲ್ಲಿ ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ, ಮೊದಲು ಎಲ್ಐಸಿ. ತಕನೀಕೀ ಸಲಹಾ ಲೇಕರ್ ಘರ್ ಬನಾಯಾ ಇಸ್ಲಿಯೇ ಯೇ ಸಲಾಮತ್ ಹೈ, ವರ್ನಾ ಆಜ್ ಹೀ ಅಪ್ನಾ ಭೂಕಂಪ್ ಜೋನ್ ಜಾನಿಯೇ ಔರ್ ಕಿಸಿ ಸ್ಟ್ರಕ್ಚರಲ್ ಇಂಜಿನಿಯರ್ ಸೇ ಸಲಾಹ ಲೀಜಿಯೇ. ಭೂಕಂಪ್ ಮೇ ಘರ್ ಸುರಕ್ಷಿತ್ ತೋ ಆಪ್ ಸುರಕ್ಷಿತ್, ಆಪ್ಕೇ ಹಿತ್ ಮೇ ತತ್ಪರ್ NDMA. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ, ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದೀಗ ಕಲ್ಲಂಗಡಿ ಮತ್ತು ಭತ್ತದ ಕೃಷಿ ಅನುಭವದ ಕುರಿತು ಕುಂದಾಪುರದ ಜಯರಾಮ್ ಮಧ್ಯಸ್ಥ ಅವರೊಂದಿಗೆ ಸಂದರ್ಶನ. ಜಯರಾಮ್ ಮಧ್ಯಸ್ಥ ಅವರೇ ನಮಸ್ಕಾರ. ನಮಸ್ಕಾರ. ರೈತರಿಗೆ ನಿರಂತರವಾಗಿ ಮಾಹಿತಿ ಬೇಕು ಎನ್ನುವಂತಹದ್ದು ವಿಷಯ. ಈ ಮಾಹಿತಿಯು ಕೂಡ ಬೇರೆ ಬೇರೆ ಮೂಲಗಳಿಂದ ಸಿಗ್ತದೆ. ಒಂದು ಸೋಷಿಯಲ್ ಗ್ರೂಪ್ಗಳಲ್ಲಿ ಸಿಗಬಹುದು, ಅಥವಾ ವಾಟ್ಸಪ್ನ ಗ್ರೂಪ್ನಲ್ಲಿ ಸಿಗಬಹುದು, ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ, ರೇಡಿಯೋ ಟಿವಿಗಳ ಮೂಲಕ ಕೂಡ ಮಾಹಿತಿ ಸಿಗ್ತದೆ. ಆದರೆ ರೇಡಿಯೋ ನಂಟನ್ನು ನೀವು ಇಟ್ಟುಕೊಂಡಂಥವರು, ಆ ನಿಮ್ಮ ಅನುಭವವನ್ನು ಹೇಳಿ, ರೇಡಿಯೋದ ಮೂಲಕ ನಿಮಗೆ ಯಾವ ರೀತಿ ಮಾಹಿತಿ ಸಿಗ್ತದೆ? ಸಾಧಾರಣ 98 ನಾನು ರೇಡಿಯೋ ಕೇಳ್ತಾ ಬಂದಿದ್ದೆ. ಅಷ್ಟರವರೆಗೆ ತಗೊಳ್ಳಿಕ್ಕೆ ಆರ್ಥಿಕ ಶಕ್ತಿಯೂ ಇರಲಿಲ್ಲ. ಒಂದು 200 ರೇಡಿಯೋ ಆದರೂ ಕೂಡ ತಗೊಳ್ಳಿಕ್ಕೆ ನಮ್ಮ ಹತ್ರ ಆ ಇದಿಲ್ಲ, ಆರ್ಥಿಕವಾಗಿ ಸಬಲರಾಗಿದ್ದಿಲ್ಲ ಇತ್ತು. ನಾನು ಬೆಂಗಳೂರಿಗೆ ಹೋದ್ಮೇಲೆ ಒಂದು ರೇಡಿಯೋ ತಕೊಂಡೆ, ಮನೇಲಿ ಹಾಕಿದ್ವಿ. ನಾವು ಬೆಳಿಗ್ಗೆಯಿಂದ ಶುರುವಾಗಿ ನಾವು ಕೊನೆಯವರೆಗೂ ಅದನ್ನು ಕೇಳ್ಕೊಂಡೇ ಇದ್ದೀವಿ. ಅದ್ರ ಬಂದಂತ ಮಾಹಿತಿ ಪ್ರಕಾರ ಸಮಯವನ್ನು ನಮ್ಮದು ಏನು ದುರುಪಯೋಗ ಆಗದೆ ನಾವು ಮಾಹಿತಿ ಜ್ಞಾನ ಪಡ್ಕೊಳ್ಳಿಕ್ಕೆ ಒಳ್ಳೆ ಮಾಧ್ಯಮ ಅಂದ್ರೆ ರೇಡಿಯೋ ಒಂದೇ ಅಂತ ನಂಬಿದೆ ನಾನು. ಈಗ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಂಡು ಕೂಡ ಒಂದು ಕಡೆಯಿಂದ ರೇಡಿಯೋದ ಮಾಹಿತಿಯನ್ನು ನೀವು ಕೇಳಬಹುದು. ಹೌದು ಹೌದು, ನೀವು ಹೇಳಿದಾಗೆ ಕೆಲಸ ಮಾಡ್ತಾನೆ ಇದನ್ನ ನೋಡ್ಬೋದು. ಕಣ್ಣಿಗೆ ತ್ರಾಸಿಲ್ಲ ಇದರಿಂದ. ಕೆಲಸದ ಗಮನ ಕೆಲಸದ ಕಡೆಗೆ ಇರ್ತದೆ, ದೃಷ್ಟಿ ಬೇಡ ಅಲ್ಲ ಇದಕ್ಕೆ, ಕಿವಿಯಿಂದ ಕೇಳುವುದಲ್ಲ. ಹಾಗಾಗಿ ನನಗೆ ಭಾರಿ ಅಂದ್ರೆ ಭಾರಿ ಇಷ್ಟ ಕೃಷಿ ರಂಗ. ಮುಖ್ಯವಾಗಿ ನಾನು ಕೃಷಿ ಮಾಡ್ತಾ ಇರುವುದು, ಕೃಷಿಗೆ ನನಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ. ಕೃಷಿ ರಂಗ ಕೇಳ್ಕೊಂಡು ಬಂದಿದ್ದೀನಿ ನಾನು ಕೆಲವು ಟೈಮಿಂದ. ಈಗ ನಿಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂತಹ ಒಂದು ಕೃಷಿಗೂ, ನೀವು ಮಾಡುವಂತಹ ಒಂದು ಕೃಷಿಗೂ ಯಾವ ರೀತಿಯ ಒಂದು ಬದಲಾವಣೆ ಅಥವಾ ಒಂದು ಹೋಲಿಕೆ ಇದೆ? ಈಗ ಸದ್ಯ ಅಂದ್ರೆ ನಾವೀಗ ಹೊಸತನಕ್ಕೆ ಬಂದಿದ್ದೀವಿ, ಆದ್ರೆ ಹಳದನ್ನು ಬಿಟ್ಟಿಲ್ಲ. ಹಳತನ್ನು ಪುನಃ ಜೀವ ಮಾಡ್ಲಿಕ್ಕೆ ನಾನೀಗ ಸದ್ಯ ಒಂದು ಊರ್ದನ ಸಾಕಿದ್ದೇನೆ. ಮತ್ತೆ ಹೊಸ್ತು ಬೇಡ ಅನ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಹೊಸ್ತು ಬೇಕು. ಈಗ ನಮ್ಗೆ ಹುಷಾರಿಲ್ಲ ಅಂತ ಅಂದ್ರೆ ನಾವು ಆಂಟಿಬಯೋಟಿಕೋ ಮತ್ತೆ ಒಂದು ಇನ್ನೊಂದು ಸ್ವಲ್ಪ ತಗೊಂತೀವಿ. ತಗೊಳ್ಳದೆ ಇರುವುದಿಲ್ಲ, ಯಾಕಂದ್ರೆ ಮೊದಲು ನಾವಿರ್ಬೇಕು, ಯಾವ್ದು ನಮ್ಮ ಅಸ್ತಿತ್ವ ಇದ್ದು ಮತ್ತೊಂದು ಏನೋ ಮಾಡ್ಬೋದು. ಹಾಗೆ ನಾವು ಅದಕ್ಕೆ ತಕ್ಕಂತೆ ರಾಸಾಯನಿಕ ಬಳಸ್ಕೊಂಡು ಜಾಸ್ತಿಯಾಗಿ ನಾವು ಸಾವಯವ ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡ್ತಾ ಇದ್ದೇವೆ. ಈಗ ಹೈನುಗಾರಿಕೆ ಅಂದ ತಕ್ಷಣ ಸಾಮಾನ್ಯವಾಗಿ ಈ ಕ್ರಾಸ್ ಬ್ರೀಡ್ ಅಂತ ಹೇಳುವಂತಹದ್ದು ಅಥವಾ ಮಿಶ್ರ ತಳಿ ಹಸುಗಳನ್ನ ಸಾಕುವಂತದ್ದು ಇರ್ತದೆ. ನೀವು ಅದರ ಬದಲಿಗೆ ಊರ ತಳಿ ಆಗ್ಬೇಕು ಅಂತ ಒಂದು ಆಯ್ಕೆ ಮಾಡ್ಕೊಂಡಿದ್ರಿ, ಏನು ಉದ್ದೇಶ? ನಾನು ವೃತ್ತಿಯಲ್ಲಿ ಅಡಿಗೆ ಕೆಲಸವನ್ನು ಇದ್ದೇನೆ, ಆದ್ರೆ ಪ್ರವೃತ್ತಿಯಲ್ಲೇ ನನಗೆ ಜಾಸ್ತಿ ಇದು ಕೃಷಿನ ಪ್ರವೃತ್ತಿಯಾಗಿ ಪಡ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಸ್ವಂತ ಜಮೀನಿಲ್ಲ, ನನಗಿರೋದು ನಮ್ಮನೆಯವ್ರದ್ದು ಒಂದು 1/2 ಎಕರೆ ಆಸ್ತಿ ಅಷ್ಟೆ, ಮತ್ತೆಲ್ಲ ನಾನು ಬಾಡಿಗೆ ಜಮೀನಲ್ಲೇ ಮಾಡ್ತಾ ಇರೋದು. ಹಾಗಾಗಿ ನನಗೆ ಕೃಷಿಯಲ್ಲಿ ಇಷ್ಟ, ಕೃಷಿಯಿಂದ ಸದ್ಯ ಲಾಭ ಬರ್ತಾ ಇದೆ, ನಾವು ಅದನ್ನೇ ನೆಚ್ಚಿಕೊಂಡು ಬಂದದ್ರಿಂದ ಬಾಡಿಗೆ ಪಡೆದು ಮಾಡ್ತಾ ಇದ್ದೆ. ಈಗ ಹೈನುಗಾರಿಕೆ ಮಾಡಲಿಕ್ಕಾಗಿ ನಾನು ಮಾಡ್ತಾ ಇಲ್ಲ, ನಾನು ಗೊಬ್ಬರವಾಗಿ, ನಾನು ಇದು ವೃತ್ತಿ ಅಥವಾ ಪ್ರವೃತ್ತಿ ಎರಡೂ ಹೇಳ್ಬೋದು ಅದನ್ನೇ, ಯಾವುದು ಕೃಷಿ ಅನ್ನೋದು. ಅದಕ್ಕೆ ನನಗೆ ಈ ಏನು ವಿದೇಶಿ ತಳಿ ಬಳಸೋದ್ರಿಂದ ನನಗೆ ಅದರ ಕೆಲಸ ಮಾಡೋದಕ್ಕೆ ನನಗೆ ವೃತ್ತಿ ಸಮಯ ತೊಡಸ್ಕೊಳ್ತದೆ. ಅದನ್ನು ಮೀಸಬೇಕು, ಹಟ್ಟಿ ಸ್ವಚ್ಛ ಆಗಿಡಬೇಕು, ಮತ್ತು ಹಾಲು ಕರಿಬೇಕು, ಸಾಗಿಸ್ಬೇಕು. ಸಾಗಿಸೋದಾದ್ರೂ ನಮ್ಮನೆ ಹತ್ತಿರನೇ ಡೈರಿ ಇದೆ, ಆದರೆ ನನಗೆ ಇದನ್ನು ಬಿಡಲಿಕ್ಕೆ ಆಗೋದಿಲ್ಲ, ಕೃಷಿಯಲ್ಲಿ ಅಷ್ಟು ಗಮನ ಕೊಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಇದು ಜಾಸ್ತಿ ಮುತುವರ್ಜಿ ವಹಿಸ್ಬೇಕಾಗ್ತದೆ ವಿದೇಶಿ ತಳಿಗೆ. ನಾಟಿ ದನಕ್ಕೆ ಹಾಗೇನಿಲ್ಲ, ಸೌಮ್ಯ ಸ್ವಭಾವ ಇದೆ, ಮತ್ತು ವಿದೇಶಿ ತಳಿಯೂ ಸೌಮ್ಯ ಇದೆ. ಆದರೆ ಮತ್ತೊಂದು ಅಂದರೆ ನಮ್ಮಲ್ಲೇ ಇದ್ದಂತ ಹುಲ್ಲು ಕಾಳಜಿ ಬೇಕಾಗಿಲ್ಲ, ನನ್ನ ಸಮಯ ವ್ಯರ್ಥ ಆಗುದಿಲ್ಲ, ನನ್ನ ಕೃಷಿಗೆ ಕೆಲಸ ಮಾಡ್ಲಿಕ್ಕೆ ಪೂರಕ ಆಗಿರ್ತದೆ. ಮತ್ತೆ ಉತ್ತಮ ಗುಣ ನಾನು ಕೇಳಿ ತಿಳಿದದ್ದು ಹೌದು, ರೇಡಿಯೋದ ಮುಖಾಂತರ ಆಗಿ ಬೇರೆ ಪೇಪರ್ ಮಾಧ್ಯಮದಲ್ಲೋ ಅಥವಾ ನಾವು ಮಾಡಿ ಹಿರಿಯರು ಬಂದು ಮಾಡಿದ್ದರಲ್ಲಿ ನೋಡಿದ್ರಲ್ಲಿ ಊರ್ ತಳಿಯಿಂದ ಮಾಡಿದ್ರಲ್ಲಿ ಒಳ್ಳೆ ಫಸಲು ಇದೆ, ಮನೆ ಕಡೆನೂ ವಾತಾವರಣ ಚೆನ್ನಾಗಿರ್ತದೆ ಅಂತ ನನ್ನ ಇದು. ಈಗ ಸ್ವಂತ ಜಮೀನಿನಲ್ಲಿ ದುಡಿಯುವುದಕ್ಕೂ ಒಂದು ಜಾಗವನ್ನ ಲೀಸಿಗೆ ತಗೊಂಡು ಅಲ್ಲಿ ಕೆಲಸ ಮಾಡುವುದಕ್ಕೂ ಏನು ವ್ಯತ್ಯಾಸ ಕಾಣುತ್ತದೆ, ಯಾವ ರೀತಿ ಒಂದು ಸ್ವಾತಂತ್ರ್ಯ ಇರ್ತದೆ ಅಲ್ಲಿ? ಸ್ವಾತಂತ್ರ್ಯ ಸದ್ಯ ನನ್ನ ಪರಿಸ್ಥಿತಿಗೆ ಹೋಲಿಸಿದ್ರೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಜಮೀನು ಇದ್ದಂಗೆ ಇದೆ, ಅವ್ರೇನು ಅಡೆತಡೆ ಅಡ್ಡಿ ಏನು ಮಾಡುವುದಿಲ್ಲ ನಮಗೆ. ಹೌದು, ನಾವು ಮುಂಗಾರು ಕಟಾವು ಆದ್ಮೇಲೆ ಈ ಹಿಂಗಾರಿನಲ್ಲಿ ನಾವು ತಗೊಂಡ್ಬಿಡುದು, ಅಕ್ಟೋಬರ್ ಮೇಲೆ ನಮಗೆ ಬಿಟ್ಟು ಕೊಟ್ಬಿಡ್ತಾರೆ ಅವರು 6 ತಿಂಗಳು. ನೆಕ್ಸ್ಟ್ ಮೇ 20 ಒಳಗೆ ಅಂತ June 1 ಒಳಗೆ ಅವ್ರಿಗೆ ಬಿಟ್ಟು ಕೊಟ್ರೆ ಆಯ್ತು ಅಷ್ಟೇ, ಅಷ್ಟರವರೆಗೆ ಮಾಡೋದು. ನಮಗೆ ಸ್ವಾತಂತ್ರ್ಯ ಫುಲ್ ಇದೆ, ಏನು ತೊಂದರೆ ಇಲ್ಲ, ನಮ್ಮಲ್ಲೆಲ್ಲ ಒಳ್ಳೆ ಸಹಾಯ ಮಾಡ್ತಾರೆ, ಅಂದರೆ ಕೋಆಪರೇಟಿವ್ ಆ ಥರ ಸಹಕಾರ ಇದೆ. ಈಗ ಭತ್ತದ ಕಟಾವು ನಂತರ ಎರಡೇ ಬೆಳೆಯಾಗಿ ನೀವು ಕಲ್ಲಂಗಡಿ ಬೆಳೀತಾ ಇದ್ರಿ, ಇದರ ಒಂದು ಪ್ರಾರಂಭದ ಹಂತವನ್ನು ಹೇಳಿ, ಕಲ್ಲಂಗಡಿಗೆ ಪೂರ್ವ ಸಿದ್ಧತೆ ಹೇಗೆ ಮಾಡಬೇಕು, ಇದರ ಕೃಷಿ ಮಾಡುವಂತಹ ವಿಧಾನ ಹೇಗೆ? ಕಟಾವಿಗೆ ಆಗಿದ ತಕ್ಷಣ ಭೂಮಿ ಹದ ಮಾಡೋದು, ಭೂಮಿ ಹದ ಮಾಡಿ ಗೊಬ್ಬರವನ್ನೆಲ್ಲ ಏರಿಗಳಿಗೆ ಹಾಕೋದು. ಕೊಟ್ಟಿಗೆ ಗೊಬ್ಬರ ನಾವು ಧಾರಾಳವಾಗಿ ಕೊಟ್ಟಿಗೆ ಗೊಬ್ಬರ ಬಳಸ್ತಾ ಇದ್ದೀನಿ. ನಾನು ಇಷ್ಟರವರೆಗೆ ಈಗ ಹಸು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಮೊದಲೆಲ್ಲ ನಾನೀಗ 15 ಕೃಷಿ ಮಾಡ್ತಾ ಬಂದಿದ್ದೆ. ಅವಾಗೆಲ್ಲ ಹೊರಗಿಂದ ಫುಲ್ ಆಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಗೊಬ್ಬರವನ್ನು ಖರೀದಿ ಮಾಡಿಯೇ ತಂದು ಹಾಕುದು. ಖರೀದಿ ಮಾಡುದಿದ್ರೆ ಹೇಗೆ, ಅದು ಬುಟ್ಟಿ ಲೆಕ್ಕವೋ ಅಥವಾ ಹೇಗೆ? ಮೊದಲು ಬುಟ್ಟಿ ಲೆಕ್ಕ ಮಾಡ್ತಿದ್ವಿ, ಈಗ ಲೋಡ್ ಲೆಕ್ಕ. ಒಂದು ಪಿಕಪ್ ಲೋಡ್ ನಮ್ದು ಇಲ್ಲಿ ಮಾಮೂಲಿ ಸಾಧನ ಪಿಕಪ್ 3,500 ಈಗ ಸಿಗ್ತಾ ಇದೆ. ಆಳು ನಮ್ದೇ, ಬಾಡಿಗೆ ನಮ್ದೇ, ಎಲ್ಲ ಒಟ್ಟು ಸೇರಿ 5,500 ಆಗ್ತದೆ. ಆದ್ರೂ ಕೂಡ ನಮ್ಗೆ ಪೂರೈಸ್ತದೆ. ಮತ್ತೆ ಒಂದು ಪಿಕಪ್ ಲೋಡ್ ಗೊಬ್ಬರಕ್ಕೆ ನೀವು 5,500 ಕೊಡ್ತೀವಿ, 5,500 ಕೊಡ್ತೀವಿ ಬಾಡಿಗೆ ಸೇರಿ. ಬಾಡಿಗೆ 1,000, ಮತ್ತೆ 5 ಆಳು ಇರ್ತಾರೆ ಲೋಡಿಂಗ್. ದಿನಕ್ಕೆ 3 ಲೋಡ್ ಮಾಡೋಕೆ ಆಗುದಷ್ಟೇ, ಅಲ್ಲಿ 5 2,000 ಕೂಲಿ ಕೊಡ್ಬೇಕಾಗ, 3,000. ಎಷ್ಟು ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳಿತೀರಿ? ನಾನು ಸತ್ತತ್ರ 2 ಎಕರೆ ಹತ್ರ, ಈ ಕಳೆದ ವರ್ಷದಿಂದ 1 ಎಕರೆ ಜಾಸ್ತಿ ಮಾಡಿದ್ದೀನಿ. ಅಂದ್ರೆ 1 ಎಕರೆ ಅಂದ್ರೆ 2 ಎಕರೆನ ನಾನು ನನ್ನ ತಮ್ಮ ಮತ್ತೆ ಪಾರ್ಟ್ನರ್ಶಿಪ್ ಮಾಡಿದ್ವಿ. ನನ್ನ ಚಿಕ್ಕಪ್ಪನ ಮಗ ಮಂಜುನಾಥ್ ಮಧ್ಯಸ್ಥ ಅಂತ, ಅವನು ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡಿದ್ದಾನೆ. ಹಾಗಾಗಿ ನನಗೆ ಅವ ಉಳುಮೆಗೆ ನನಗೇನು ಸಮಸ್ಯೆ ಇಲ್ಲ. ಉಳುಮೆ ಈಗ ಹೊಸ ಪದ್ಧತಿಯಲ್ಲಿ ನಾವು ಡ್ರಿಪ್ಪು ಮಾಡಿ ಬೆಡ್ ಮಾಡಿ ಮಾಡುವಂಥ ಸಾಧನಗಳೆಲ್ಲ ಅವನ ಹತ್ರ ಇದೆ. ಡ್ರಿಪ್ ಪೈಪ್ ಎಲ್ಲ ನಮ್ಮ ಹತ್ರ ಇದ್ರು ಕೂಡ ಉಳುಮೆಗೆ ಕ್ಲಪ್ತ ಸಮಯಕ್ಕೆ ಮಾಡ್ಕೊಳ್ಳೋಕೆ ನನ್ನ ತಮ್ಮ ಇದ್ದಾನೆ. ನಮಗೆ ಈಗ ಮತ್ತು ಸುಲಭ ಆಗಿದೆ, ಜಾಸ್ತಿ ಕವರ್ ಮಾಡ್ತಾ ಇದೀವಿ, ಸಿಕ್ಕಿದಷ್ಟು ಭೂಮಿ ತಗೊಳ್ತಾನೆ ಇರೋದು ಈಗ ಮಾಡೋದು. ಈಗ ಸಾಂಪ್ರದಾಯಿಕವಾಗಿ ಸಾಲು ಮಾಡಿ ಅದರಲ್ಲಿ ಕಲ್ಲಂಗಡಿ ಬೆಳೆಯುವುದಕ್ಕೂ ಈ ಒಂದು ಏನು ಟ್ರ್ಯಾಕ್ಟರ್ನಲ್ಲಿ ಸಾಲು ಮಾಡುವಂತಹದ್ದು, ಮತ್ತೆ ಡ್ರಿಪ್ ಪೈಪ್ ಹಾಕುವಂತಹದ್ದು, ಮಲ್ಚಿಂಗ್ ಮಾಡುವಂತಹದ್ದು, ಏನು ವ್ಯತ್ಯಾಸ ಕಾಣ್ತದೆ ನಿಮಗೆ? ಅದರಲ್ಲಿ ಕೆಲಸದ ಹೊರೆ ಸ್ವಲ್ಪ ಕಡಿಮೆ ಇತ್ತು ಸರ್. ಮಾಮೂಲಿ ಏರಿ ಮಾಡಿ ನೀರು ಹಾಯಿಸಿ ಬಿಡುದ್ರಲ್ಲಿ ಶುರುವಲ್ಲಿ ಒತ್ತಡ ಇರುವುದಿಲ್ಲ ಇತ್ತು. ಏರಿ ಮಾಡುದು, ಗೊಬ್ಬರ ಹಾಕುದು, ಫರ್ಟಿಲೈಸರ್ ಕೊಡುದು, ಇದ್ರೆ ಕೊಡುದು, ಏರಿ ಮುಚ್ಚಿ ಬೀಜ ನಾಟಿ ಮಾಡಿ ಒಂದು ನೀರು ಹಾಯಿಸಿದ್ರೆ 15 ನೀರು ಬರುತ್ತೆ. ನೆಕ್ಸ್ಟ್ ಒಂದು ಸಲ ಬುಡಕ್ಕೆ ಏನಾದರೂ ಗೊಬ್ಬರ ಹಾಕಿ ಮತ್ತೆ ಬುಡ ಮಾಡಿ ಏರಿ ಮಾಡಿ ನೀರು ಬಿಡ್ತಾ ಹೋದ್ರೆ ಸಹಿತ್ತು. ಈಗ ಹಾಗಲ್ಲ, ಸ್ಟಾರ್ಟಿಂಗಲ್ಲೇ ಬೆಡ್ಡು ಪೈಪ್ ಎಳೆಯೋದು ಮಲ್ಚಿಂಗ್ ಅಂತ ಎಲ್ಲ ಹೊರೆ ಅಂದ್ರೆ ಏಕ್ದಮ್ ಒಂದು ಅದೇ ನೀವು ಹೇಳಿದ ಹಾಗೆ ವಾರದಲ್ಲಿ ಮುಗಿಬೇಕು ಅದು. ಅವಾಗ ದಿನಕ್ಕೆ 18 ಕೆಲಸ ಮಾಡಿದ್ರು ಕಡಿಮೆ ಆಗುತ್ತೆ, ಕೆಲಸ ಹೋದ್ಮೇಲೂ ನಾವು ಅಲ್ಲಿದ್ದು ಕೆಲಸ ಮಾಡ್ಬೇಕಾಗುತ್ತೆ. ಆದ್ರೆ ಇದರಲ್ಲಿ ನೀರು ಬಿಡೋದಕ್ಕೆಲ್ಲ ಸಮಸ್ಯೆ ಅಂತದೇನಿಲ್ಲ, ಸ್ವಲ್ಪ ಅಡ್ಡಿಲ್ಲ, ಓಕೆ ತೊಂದರೆ ಇಲ್ಲ, ಜಾಸ್ತಿ ಏರೋ ಮಾಡ್ಬೋದು. ಆದ್ರೆ ಇದೇ ಇಷ್ಟೇ ಮಾಡಿದ್ದನ್ನು ಕೂಡ ಈಗ ಹೊಸ ವಿಧಾನದಲ್ಲಿ ಮಾಡಿದಷ್ಟೇ ಏರಿಯಾದಲ್ಲಿ ಮೊದಲು ಕೂಡ ನಾ ಹಳೆ ಸಾಂಪ್ರದಾಯಿಕ ಪದ್ಧತಿಯಲ್ಲೂ ಮಾಡಿದ್ದೆ, ಆವಾಗ ಆಳು ಅಷ್ಟೇ ಸಿಗ್ತಾ ಇದ್ರು. ಈಗಲೂ ಆಳಿಗಂತ ಸಮಸ್ಯೆ ಇಲ್ಲ ನಮಗೆ, ಅದು ಸುಲಭ ಇತ್ತು ಸ್ವಲ್ಪ, ಹೊರೆ ಕಡಿಮೆ, ಸ್ವಲ್ಪ ಲಾಸ್ ಆಗೋದು ಅದರಲ್ಲೂ ಕಡಿಮೆ ಇತ್ತು. ಇದರಲ್ಲಿ ಪೇಪರಿಗೆ ಒಂದು ಸ್ವಲ್ಪ ದುಡ್ಡು ಹಾಕಬೇಕಾಗುತ್ತೆ ಮಲ್ಚಿಂಗ್ ಪೇಪರ್ ಅಂತ, ಓಕೆ ತೊಂದರೆ ಇಲ್ಲ, ಹಾಗೇನಿಲ್ಲ. ಅದು ಸಾಂಪ್ರದಾಯಿಕದಲ್ಲಿ ಸ್ವಲ್ಪ ಕಳೆ ಕೀಳುವಂಥ ಸಮಸ್ಯೆ ಇದ್ದರೂ ಕೂಡ ಶುರುವಲ್ಲಿ ಹೊರೆ ಕಡಿಮೆ ಇತ್ತು, ಕೆಲಸದ ಹೊರೆ ಒತ್ತಡ ಇರುವುದಿಲ್ಲ. ಈಗ ಮಲ್ಚಿಂಗ್ ಮಾಡಿ ಅದರಲ್ಲಿ ಒಂದು ತೂತ ಮಾಡಿ ಅಲ್ಲಿ ಬೀಜ ಹಾಕುವಂತಹದ್ದು, ನೀವು ಆ ಬೀಜ ಹಾಕಿದ ನಂತರ ಅದು ಬುಡ ಕೊಳೆಯುವಂತಹದ್ದು ಅಥವಾ ಯಾವ್ದಾದ್ರು ಕೀಟಗಳು ಬಂದು ಕತ್ತರಿಸುವಂತಹದ್ದು ಇಂಥ ಸಮಸ್ಯೆ ಬರ್ತದೆ? ಅದೆಲ್ಲ ಬರ್ತದೆ, ಮಾಮೂಲಿ ಗಿಡ ಹಾಕಿದ್ಮೇಲೆ 8 ದಿನಕ್ಕೆ ಕಾಂಡ ಕೊಳೆಯೋ ತರನೋ ಏನೋ ಬರ್ತದೆ, ಆದ್ರೆ ಜಾಸ್ತಿ ಬರುವುದಿಲ್ಲ. ಅದಕ್ಕಂತ ಈಗ ಹೊಸ ಈಗ ವೈಜ್ಞಾನಿಕವಾಗಿ ಕಾರ್ಬನ್ ಡೈಜಿಮ್ ಅಂತ ಬ್ಯಾವಿಸ್ಟೀನ್ ಅಂತ ಬರ್ತದೆ, ಅದನ್ನು 8 ದಿನ 10 ದಿನಕ್ಕೆ ಒಂದು ಸ್ಪ್ರೇ ಮಾಡಿದ್ರೆ ಆಯ್ತು. ಬರುವಾಗ್ಲೇ ಕತ್ತರಿಸೋದಿಲ್ಲ, ಅದು ಕತ್ತರಿಸದೆ ಅದು ಹೋದ್ರೆ ಹೋಗ್ತದೆ, ಏನ್ ಮಾಡೋಕಿಲ್ಲ ಪ್ರಕೃತಿ ಎಲ್ಲ, ಅಷ್ಟೇ ನಾವು ಕಾಳಜಿ ಬೇಡ. ಲಾಸ್ಟ್ 8 ರಿಂದ 10 ದಿನದಲ್ಲಿ ಒಂದು ಸ್ಪ್ರೇ ಮಾಡಿದ್ರೆ ಆಯ್ತು. ಶುರುವಲ್ಲಿ 8 ದಿನಕ್ಕೆ ಸ್ಪ್ರೇ ಮಾಡಿದ್ರೆ ಕಾಂಡ ಕೊಳೆಯೋದೆಲ್ಲ ಬರುವುದಿಲ್ಲ, ಮತ್ತೆ ನೀರನ್ನು ಕಡಿಮೆ ಬಿಟ್ಟರೆ ಕಾಂಡ ಕೊಳೆಯೋ ಸಮಸ್ಯೆ ಬರುವುದೇ ಇಲ್ಲ. ಬೀಜ ಹಾಕಿ ನೀರು ಬಿಟ್ಟು ಒಂದಿನ ಬಿಟ್ಟು ಮತ್ತೊಂದು 10 ನಿಮಿಷನೋ 20 ನಿಮಿಷನೋ ಡ್ರಿಪ್ಪಲ್ಲಿ ನೀರು ಬಿಟ್ಟರೆ ಮತ್ತೆ ಅದು 10 ದಿನದವರೆಗೆ ನೀರು ಕೇಳುವುದಿಲ್ಲ. ಮಲ್ಚಿಂಗಲ್ಲಿ ನೀರು ಹಾಗೆ ಉಳಿತದಲ್ಲ. ಮತ್ತೆ ನಾನು ಮಾಡ್ತಾ ಇರೋ ಏರಿಯಾ ಡ್ರೈ ಲ್ಯಾಂಡ್, ಸ್ವಲ್ಪ ಭತ್ತ ಕಟಾವು ಆದ ತಕ್ಷಣ ಉಳುವೆ ಮಾಡೋದು 8 ದಿನದಲ್ಲಿ ಕಲ್ಲಂಗಡಿ ಬೆಳೆ, ತೇವಾಂಶ ಇರ್ತದೆ, ಬೆಡ್ ಮಾರುವಾಗ ಸ್ವಲ್ಪ ಇರ್ತದೆ, ಆದ್ರೆ ಬೀಜಕ್ಕಾಗಿ ನಾವು ಸ್ವಲ್ಪ ನೀರು ಬಿಟ್ಕೊಂತೀವಿ. ಆಮೇಲೆ ತಿಂಗಳವರೆಗೆ 2 ನೀರಲ್ಲಿ ಕಲ್ಲಂಗಡಿಗೆ ಸಾಕಾಗುತ್ತೆ ನಮಗೆ. ತಿಂಗಳವರೆಗೆ 15 ದಿನದಲ್ಲಿ ಒಂದು ನೀರು ಬಿಟ್ಟರೆ, ಮತ್ತೆ ಶುರುವಲ್ಲಿ ಒಂದೇ ದಿನ ಬಿಟ್ಟು ದಿನ ಒಂದು 1/2 ಗಂಟೆ 1 ಗಂಟೆ ಬಿಟ್ಟರೆ, ಆಮೇಲೆ 15 ದಿನಕ್ಕೆ ಒಂದು ನೀರು ಬಿಟ್ಟರೆ ಮತ್ತೆ ತಿಂಗಳವರೆಗೆ ಅದು ಬರ್ತದೆ, ನೀರು ಸಾಕಾಗುತ್ತೆ, ಅಷ್ಟು ಪಸ ಇರ್ತದೆ. ಸಾಮಾನ್ಯವಾಗಿ ಕಲ್ಲಂಗಡಿ ಒಳಗಡೆ ಇರುವುದೆಲ್ಲ 90% ನೀರೇ, ಆದರೆ ನೀರು ಅದು ಕುಡಿಯೋದು ಕಡಿಮೆ, ಜಾಸ್ತಿ ಕೊಟ್ಟಷ್ಟು ಹಾನಿ ಜಾಸ್ತಿ. ಕೊನೆ ಕಾಯಿ ಬೆಳೆಯೋ ಹಂತದಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅಷ್ಟೇ, ಬಿಟ್ರೆ ತಿಂಗಳು 40 ದಿನದವರೆಗೂ ನೀರು ಕಡಿಮೆ ಬೇಕು. ಮಿಡಿ ಕಚ್ಚೋಲವರಿಗೂ ಕಡಿಮೆ ಬೇಕು. ನೀ ಮಿಡಿ ಕಚ್ಚಿ ಒಂದು ಟೆನಿಸ್ ಬಾಲ್ ಸೈಜು ಅದಕ್ಕಿಂತ ಸ್ವಲ್ಪ ಸೈಜ್ ಆದ್ಮೇಲೆ ನೀರು ಸ್ವಲ್ಪ ಜಾಸ್ತಿ ಕೊಡ್ತಾ ಹೋಗ್ಬೋದು, ದಿನ ಬಿಟ್ಟು ದಿನ 4 ದಿನಕ್ಕೊಂದು ಕೊಡ್ಬೋದು. ಬೇಸಿಗೆಯಲ್ಲಿ ಅದನ್ನ ನಾವು ಬೆಡ್ ಓಪನ್ ಮಾಡಿ ನೋಡ್ಬೋದು, ಇಲ್ಲಾಂದ್ರೆ 2 ದಿನಕ್ಕೊಂದು ದಿನ ಬಿಟ್ಟು ದಿನ ಕೊಡ್ಬೋದು. ಈ ಗಂಜಳವು ಅಥವಾ ಈ ಸಗಣಿ ಗೊಬ್ಬರ ಇಂಥದ್ದನ್ನ ಮತ್ತೆ ಕೊಡ್ಲಿಕ್ಕೆ ಅವಕಾಶ ಉಂಟು ಅಥವಾ ದ್ರವ ರೂಪದಲ್ಲಿ ಕೊಡಬೇಕು? ಅವಕಾಶ ಈಗ ಜೀವಾಮೃತ ಅಂತ ಮಾಡಿ ಕೊಡುವುದಕ್ಕೆ ಅವಕಾಶ ಇತ್ತು. ಮೊದಲು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡುವಾಗ ನಾ ಜೀವಾಮೃತ ಮಾಡಿ ಆಳು ಕರೆಸಿ ಬಕೀಟಲ್ಲಿ ತಗೊಂಡೋಗಿ ಜಗ್ಗಲ್ಲಿ ಲೀಟ್ರಲ್ಲಿ ಸುರಿತಾ ಇದ್ದೆ, ಲೀಟರ್ ಗಟ್ಟಲೆ 1 ಲೀಟ್ರಲ್ಲಿ 4-6 ಗಿಡಕ್ಕೆ ಬರುವಂಗೆ ಸುರಿತಾ ಇದ್ದೆ. ಆ ಥರನೂ ಮಾಡ್ಬೋದು. ಈಗ ಕಳಸಲ ಮಾಡಿದ್ದೇನೆ, ಡ್ರಿಪ್ಪಲ್ಲಿ ಕೊಟ್ಟಿದ್ದೇನೆ, ಸಿದ್ಧಗಂಗಾ ಮಠದ ಕಲ್ಚರ್ ಬರ್ತದೆ ಅದು ಜೀವಾಮೃತದ್ದು, ಅದು ಹಾಕಿ ಮಾಡಿದ್ದೇನೆ. ಯಾಕಂದ್ರೆ ನಮ್ಮನೇಲೆ ನಾಟಿ ಹಸು ಇಲ್ಲ, ಆದರೂ ಮಿಶ್ರ ತಳಿದಾದರೂ ಮಾಡ್ಬೋದಂತ ನಮಗೆ ಮಾಹಿತಿ ಇದ್ದದ್ರಿಂದ ಈ ಅಮೋಲ್ ಪಾಲಕಡೆ ಹತ್ತಿರ ಮಿಶ್ರ ತಳಿದು ಬಳಸ್ಬೋದು ಅಂದಿದ್ರೆ ನಾವು ಮಿಶ್ರ ತಳಿ ಸಗಣಿ ತಂದು ಜೀವಾಮೃತ ಮಾಡಿ ಸೋಸ್ಬೇಕಾಗತ್ತೆ ಸ್ವಲ್ಪ. ಈ ಕಲ್ಚರ್ ಬಳಸಿದ್ರೆ ಸೋಸೋದು ಕಡಿಮೆ, ಏನಿರೋದಿಲ್ಲ ಅದರಲ್ಲಿ ಡಸ್ಟ್ ಅಥವಾ ಕಸ ಏನಿರೋದಿಲ್ಲ, ಕೊಡೋದು ಚೆನ್ನಾಗಾಗತ್ತೆ. ಆದ್ರೆ ಈ ಸಲದಿಂದ ಇದನ್ನೇ ಮಾಡ್ಬೇಕಂತೀನಿ. ಕೆಲವು ಕಡೆಯಿಂದ ತರುವುದಂದ್ರೂ ಟೈಮಿಗೆ ಸಿಗುವುದಿಲ್ಲ. ಸಿದ್ಧಗಂಗಾದವರು ಸದ್ಯ ನಿಲ್ಲಿಸಿದ್ದಾರೆ ಅನ್ಸುತ್ತೆ, ಬೇರೆ ಕಡೆಯಿಂದ ಸಿಗ್ತದೆ. ಸ್ವತಃ ಮನೆಯಲ್ಲಿ ಕೂಡ ಮಾಡ್ಕೋಬಹುದು, ಸ್ವತಃ ಮನೆಯಲ್ಲಿ ಈಗ ವ್ಯವಸ್ಥೆ ಎಲ್ಲ ಇದೆ ನನ್ನ ಹತ್ರ. ಈಗಲೇ ಗೋಮೂತ್ರ ಹಿಡಿತಾ ಇದ್ದೀನಿ, ಈಗ ಬೆಳಿಗ್ಗೆ ಹಾಲು ಕರೆಯೋದಕ್ಕಿಂತ ಮೊದಲೇ ಬಕೆಟ್ ರೆಡಿ ಇಟ್ಕೊಂಡು ಗೋಮೂತ್ರ ಸ್ಟಾಕ್ ಮಾಡ್ತಾ ಇದ್ದೀನಿ ಈಗ ಸದ್ಯ. ಈಗ ಭತ್ತಕ್ಕೆ ಬಳಸ್ಬೇಕಂತ ಮಾಡಿದ್ದೀನಿ, ಒಂದು ಸ್ಪ್ರೇ ಇಲ್ಲ ಕೆಳಗೆ ಚೆಲ್ಲುವುದು. ಈ ಜೀವಾಮೃತದ ಒಂದು ಮಹತ್ವದ ಬಗ್ಗೆ ಹೇಳಿ, ಜೀವಾಮೃತ ತಯಾರಿ ಮಾಡುವಂತಹ ವಿಧಾನ ಮತ್ತು ಬಳಕೆ ಮಾಡುವಂತಹದ್ದು ಮತ್ತು ಏನು ಉಪಯೋಗ ಇದೆ ಅಂತ. ಮೊದಲು ಸಾಂಪ್ರದಾಯಿಕದಲ್ಲಿ ಮಾಡುವಾಗ ಕೂಡ ನಾನು ರಾಸಾಯನಿಕ ಬಳಸ್ತಾ ಇದ್ದೆ, ಆದ್ರೆ ಕಡಿಮೆ ಬಳಸ್ತಾ ಇದ್ದೆ. ದೇಶಿ ಸಗಣಿ ಜಾಸ್ತಿ ಬಳಸಿ ಜೀವಾಮೃತ ಸಿಂಪರಣೆ ಅಥವಾ ನಾವು ಬುಡಕ್ಕೆ ಹಾಕಿದಾಗಲೂ ಕೂಡ ರೋಗಗಳು ಕಡಿಮೆ ಇದ್ವು ನನಗೆ. ಆವಾಗಿಂದ ಇವಾಗ ನನಗೆ 1-2 ವರ್ಷ ಇರ್ಬೋದು, ಸ್ವಲ್ಪ ಮುರುಟು ಸಮಸ್ಯೆ ಮಧ್ಯೆ ಮಧ್ಯೆ ಜಾಸ್ತಿ ಹೊಡೆತ ಕೊಟ್ಟಿತ್ತು, ಆರ್ಥಿಕ ನಷ್ಟ ಆಗೋಷ್ಟರ ಮಟ್ಟಿಗೆ ಹೊಡೆತ ಕೊಟ್ಟಿರ್ಬೋದು. ಆದ್ರೆ ನಾನು 15 ವರ್ಷದಿಂದ ಈ ತರ ಜೀವಾಮೃತ ಇದೆಲ್ಲ ಬಳಸಿದಾಗ ಮುರುಟಿನ ಸಮಸ್ಯೆ ಕಡಿಮೆ ಇತ್ತು. ಗಿಡ ಆರೋಗ್ಯವಾಗಿ ಅದು ಕಾಣ್ಲಿಕ್ಕೆ ಆತರ ಚಂದ ಕಾಣ್ತದೆ ಜೀವಾಮೃತ ಹಾಕಿದಾಗ. ನಾನು ಸುಭಾಷ್ ಪಾಲೇಕರ್ ಪುಸ್ತಕ ಓದಿ ತಿಳ್ಕೊಂಡಿದ್ದು ವಿಧಾನದ ಬಗ್ಗೆ. ವಿಧಾನ ಅವರೆಲ್ಲ ಹೇಳಿದಾಗೆ ಒಂದು ಬುಟ್ಟಿ ಆಗೋಷ್ಟು ಸಗಣಿ, ಗಂಜಲ 10 ಲೀಟರ್, 2 ಕೆಜಿ ಬೆಲ್ಲ, ಕಡಲೆ ಹಿಟ್ಟು, ಅದೇ ಗದ್ದೆಯ ಬದುವಿಂದ ಹಸಿ ಮಣ್ಣು ಒಂದು ಹಿಡಿ ಹಾಕುದು, 200 ಲೀಟರ್ ಡ್ರಮ್ಮು ನೀರು ತುಂಬಿಸುದು, ತಿರುಗಿಸಿ ನೆರಳಲ್ಲಿ ಇಡುವುದು ಒಂದು ವಾರ. ಅವ್ರ ಬೇಸಿಗೆಯಲ್ಲಿ 72 ಗಂಟೆ ಸಾಕಂತಾರೆ, ನಾನು 72 ಗಂಟೆಗೆ ಬಳಸ್ಬಿಡ್ತೀನಿ. ಜಾಸ್ತಿ ಇಡುವಾಗ ಅದು ಹುದುಗು ಬರ್ತದೆ, ಫರ್ಮೆಂಟೇಷನ್ ಆಗಿ ಜಾಸ್ತಿ ಆಗ್ತದೆ, ಅದು ಅದರ ವೃದ್ಧಿ ಅಲ್ಲ ಕ್ಷೀಣ ಆಗ್ತಾ ಬರ್ತದೆ ಅಂತ ನಾನು ಬೇಗ 3 ದಿನಕ್ಕೆ ಬಳಸಕ್ಕೆ ಶುರು ಮಾಡ್ತೀನಿ. ಈಗ ಕೂಡ ಸೆಕೆ ಇದ್ರೆ ಈಗ ತಯಾರು ಮಾಡ್ಬೇಕು, ತಯಾರು ಮಾಡಿದ್ರೆ ಈಗಲೂ 72 ಗಂಟೆಯಲ್ಲಿ ಬಳಸಬಹುದು. ಅವರು ಚಳಿಯಲ್ಲಿ ಹೇಳಿದ್ದಾರೆ 5 ದಿನ ಬೇಕು ಹೇಳಿ, ಈಗ 72 ಗಂಟೆ ಸಾಕಾಗ್ತದೆ. 3 ದಿವಸ ಸಾಕು. ಸರ್, ಈಗ ಇದರಲ್ಲಿ ಈ ಕಲ್ಲಂಗಡಿಯಲ್ಲಿ ಬರುವಂತಹ ಕೀಟ ರೋಗಗಳ ನಿರ್ವಹಣೆ ಬಗ್ಗೆ ಹೇಳಿ. ಕೀಟ ನಿರ್ವಹಣೆ ಅಂದ್ರೆ ಶುರುವಲ್ಲಿ ನಾವು ಒಂದು ರಾಸಾಯನಿಕ ಸ್ಪ್ರೇ ಮಾಡೇ ಮಾಡ್ತೀವಿ. ಕಾಯಿ ಹಂತದಲ್ಲಿ ಮೊನೋಕ್ರೋಟೋಪಾಸ್ ಬಳಸುದಿಲ್ಲ. ಡೇಂಜರ್ ರೆಡ್ ಇದ್ರೆ ನಮಗೂ ರೆಡ್ ಅಂತಾನೆ, ಯಾಕಂದ್ರೆ 15-16 ವರ್ಷ ಮೇಲಾಯ್ತು, 17 ವರ್ಷ ಆಯ್ತು ನಾ ಕಲ್ಲಂಗಡಿ ಒಟ್ಟಿಗಿದ್ದೆ. ಸದ್ಯಕ್ಕೆ ಆರೋಗ್ಯವಂತನಾಗಿದ್ದೇನೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಬಳಸುದು ಒಂದೇ ಇನ್ಸೆಕ್ಟಿಸೈಡ್, ಇದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಇದು, ಹೆಚ್ಚಿನದಾಗಿ ಥ್ರಿಪ್ಸ್ಗೆ ಇದೆಲ್ಲ ಆಗುವಂತದ್ದು. ಇಮಿಡಾಕ್ಲೋಪ್ರಿಡ್ ಅನ್ನ ನಾವು ಶುರುಲೆ 0.6 ಅಥವಾ 0.75 ಹಾಕ್ತಿವಿ. 5.5 ರೆಫರ್ ಇದೆ, ನಾವು 0.75 ಹಾಕ್ತಿವಿ. 0.75 ml ಹಾಕಿ ಸ್ಪ್ರೇ ಮಾಡ್ತೀವಿ. ಆಮೇಲೆ ಒಂದು 15 ದಿನಕ್ಕೆ ಮತ್ತೊಂದು ಸ್ಪ್ರೇ, ಒಂದು ಬೇವಿನ ಎಣ್ಣೆದಾಗ್ಬೋದು, ಒಂದು ಬೆವಿಸ್ಟಿನ್ ಹಾಕಿ ಸ್ಪ್ರೇ ಆಗ್ಬೇಕಾಗುತ್ತೆ. ಈಗ ಈ ಕೀಟನಾಶಕ ಆಗ್ಬೋದು ಅಥವಾ ಒಂದು ರೋಗ ನಾಶಕ ಆಗ್ಬೋದು, ಇವುಗಳ ಡೋಸೇಜ್ ಜಾಸ್ತಿ ಆದ್ರೆ ಏನು ದುಷ್ಪರಿಣಾಮ ಆಗ್ತದೆ? ಡೋಸೇಜ್ ಜಾಸ್ತಿ ಆದ್ರೆ ಸೇಮ್ ನಮ್ಗೆ ಈಗ ಕ್ಯಾನ್ಸರ್ ಗೆ ಕಿಮೋ ಹೇಗ್ ಮಾಡ್ತಾರ ಆತರ ಆಗ್ತದೆ ಸರ್. ಆರ್ಥಿಕ ಹಾನಿ ಅಂದ್ರೆ 1 ರೂಪಾಯಿ ಕೂಡ ತೆಗೆದಕ್ಕೆ ಆಗದಿದ್ದಂತ ಪರಿಸ್ಥಿತಿ ನನಗ ಆಗಿತ್ತು. 1 ವರ್ಷ ನಾನು ಹುಳ ಕಂಡ ತಕ್ಷಣ, ಈ ನುಸಿ ಕಂಡ ತಕ್ಷಣ ಸ್ಪ್ರೇ ಬೆನ್ನಿ ಬೆನ್ನಿಗೆ ಮಾಡಿ ಒಂದು 3 ದಿನಕ್ಕೂ 4 ದಿನಕ್ಕೂ ಮಾಡಿ ತಿಂಗಳೊಳಗೆ ಗಿಡ ಔಟ್ ಆಗಿ ಹೋಗಿತ್ತು. ಇವಾಗ ಏನಿಲ್ಲ, 1-10 ದಿನ ಬಿಟ್ಟರೆ ಒಂದು ವಾರ ಬಿಟ್ಟು ಮತ್ತೊಂದು, ಅದ್ರ ಮೇಲೆ ತಿಂಗಳಾದರೂ ಆಗ್ಬೋದು. ಕಳಸಲ ಅಂತೂ ಒಳ್ಳೆ ವಾತಾವರಣ ಇತ್ತು. 1 ಸ್ಪ್ರೇ 10 ದಿನಕ್ಕೆ ಕೊಟ್ಟ ಮೇಲೆ 1 ತಿಂಗಳಿಗೆ 2ನೇ ಸ್ಪ್ರೇ ಬಂದಿತ್ತು. ಅಷ್ಟರವರೆಗೆ ಏನು ಬೇಕಾಗಿದ್ದಿಲ್ಲ, ಸ್ಪ್ರೇ ಕಡಿಮೆ ಮಾಡ್ಬೋದು. ಮತ್ತೆ ಹುಳ ಇದ್ದ ತಕ್ಷಣ, ನಾವು ನಿನ್ನೆ ಸ್ಪ್ರೇ ಮಾಡಿದೀವಿ ಇವತ್ತು ಹುಳ ಇತ್ತು ಅಂದರೆ ಅದು ಕುಂತ್ಕೊಂಡಿದೆ ಅಷ್ಟೇ ಅಂತ ತಿಳಿಬೇಕು. ನಾವು ಅದು ಕೆಲಸ ಮಾಡ್ತಾ ಇಲ್ಲ, ಔಷಧಿ ಕೆಲಸ ಮಾಡ್ತಾ ಇದೆ, ಸುಮ್ಮನೆ ಕೂತಿದೆ. ಸುಸ್ತಾಗಿರ್ಬೋದು, ಮತ್ತೊಂದಾಗಿರ್ಬೋದು, 2ನೇ ದಿನ ಅದು ಹೋಗ್ಬೋದು, ಎಂಥದ್ದು ಆಗ್ಬೋದು. ಸಸ್ಯದಲ್ಲಿ ಉಳಿದಿರ್ತದೆ ಔಷಧಿ, ಬೆನ್ನು ಬೆನ್ನಿಗೆ ಸ್ಪ್ರೇ ಮಾಡಬಾರ್ದು. ಕೀಟಗಳು ಇದಲ್ದಿದ್ರೆ ಇನ್ನೊಂದು ಗಿಡವನ್ನಾದ್ರೂ ಹೋಗಿ ತಿಂತಾವೆ. ನಾವು ಬೆನ್ನು ಬೆನ್ನಿಗೆ ಸ್ಪ್ರೇ ಮಾಡಿ, 1ರ ಬೆನ್ನಿಗೆ 1 ಸ್ಪ್ರೇ ಮಾಡಿದ್ರೆ ಗಿಡ ಸೋಲ್ತದೆ ಬಿಟ್ರೆ ಕೀಟ ಹೋಗ್ಬೋದು, ಆದ್ರೆ ಗಿಡ ಸೋತು ಹೋಗ್ತದೆ ಪೂರ. ಆಮೇಲೆ ಕಲ್ಲಂಗಡಿಯಲ್ಲಿ ಕೊಯ್ಲು ಮಾಡುವ ಹಂತ ಯಾವುದು? ಕರೆಕ್ಟ್ ಆಗಿ ಯಾವ ಹಂತಕ್ಕೆ ಅದನ್ನು ಕೊಯ್ಲು ಮಾಡುವಂತದ್ದು? ಕೊಯ್ಯುವುದು ಅಂದ್ರೆ ನಾನು ಪೇಪರ್ ಇಲಾಖೆಯ ಬುಕ್ ಅಲ್ಲಿ ಓದಿ ತಿಳ್ಕೊಂಡಿದ್ದೆ. ಅದ್ರ ಪಟ್ಟೆ ಆಗಲಾಗ್ತದೆ ನಮ್ ಕಡೆ. ಈ ಕರಾವಳಿಯಲ್ಲಿ ನಮ್ಮಲ್ಲಿ ಈಗ ನಾವು ಹಾಕುವ ಕಡೆಯಲ್ಲಿ 55 ದಿನಕ್ಕೆ ಕಟಾವು ಬರ್ತದೆ, 52 ದಿನಕ್ಕೆ ಕಟಾವು ಬರ್ತದೆ. ಮೇಲೊಂಥರ ಕ್ರೀಮ್, ನಾವು ನಾಮ್ದಾರಿ ಪಟ್ಟೆ ಹಾಕ್ತೀವಿ, ನಾಮ್ದಾರಿ 295 ಅಂತ. ಆ ಬಿಳಿ ಪಟ್ಟೆ ಅಗಲ ಆಗಿ ಹೋಗ್ಬೇಕು, ಅಥವಾ ತೊಟ್ಟಿನ ಹತ್ರ ಒಂದು ಮೀಸೆ ಬರ್ತದೆ, ಆ ಮೀಸೆ ಒಣಗಬೇಕು. ಅರ್ಧ ಒಣಗಿದ್ರೂ ಓಕೆ. ಮತ್ತೆ ಕೈಯಿಂದ ಬೆರಳಿನಿಂದ ಈ ತಬಲ ತಟ್ಟಿದಂಗೆ ತಟ್ಟಿದ್ರೆ ಹೌದು ಘಟಂ ಶಬ್ದ ಬರ್ತದೆ, ತಬಲ ಟಮ್ ಟಮ್ ಮಧುರ ಶಬ್ದ, ಟಕ ಟಕ ಅಂದ್ರೆ ಕಟ ಕಟ ಅಂದ್ರೆ ಮರದ ಕಣ್ಣಾಗಿದೆ, ಒಳಗೆ ಹಣ್ಣಾಗಿಲ್ಲ ಅಂತ ಲೆಕ್ಕ. ಹಾಗೆ ಆಮೇಲೆ ಈಗ ಇದರ ಒಂದು ದೀರ್ಘ ಬಾಳಿಕೆ ಅಂದ್ರೆ ಹೇಗೆ? ಈಗ ಕಲ್ಲಂಗಡಿ ಹಣ್ಣು ಕೊಯ್ದ ನಂತರ 1 ತಿಂಗಳು ಕಟ್ಟು 2 ತಿಂಗಳು ಕೂಡ ಇಟ್ಕೋಬಹುದಾ, ಹೇಗೆ? ಇಲ್ಲ, ಇದು 15 ದಿನಕ್ಕೆ ಇದರದ್ದು ಏನ್ ಹೇಳ್ತೀವಿ ರುಚಿ ಪರಿಮಳ ಕಡಿಮೆ ಆಗ್ತದೆ. ನಾ 15 ದಿನ ಲಾಸ್ಟ್ ಇಟ್ಕೋಬಹುದು. ಆ ತಿಂಗಳು ಕೂಡ ನಮ್ಮಲ್ಲಿ ಇರತ್ತೆ, ನಾವು ಬೇಕಂತ ಬಾಳ್ತದ ಇಲ್ಲೋ ಅಂತ ನೋಡಕ್ ಇಡ್ತೀವಿ. ಅಷ್ಟು ಟೇಸ್ಟ್ ಇರಲ್ಲ, 15 ದಿನ ಇಟ್ಕೋಬಹುದು. ನಾವು ರಸ್ತೆ ಬದಿಯಲ್ಲಿ ರಾಶಿ ಹಾಕೊಂಡಿರ್ತಾರಲ್ಲ, ಅದು ಹಳೆಯದ ಹೊಸ್ತು ಅಂತ ಹೇಗೆ ಗೊತ್ತಾಗ್ತದೆ? ಹಳೇದು ಹೊಸ್ತು ಅಂತ ಅಷ್ಟು ಹಳೇದಾಗುದಿಲ್ಲ ಕಲ್ಲಂಗಡಿ ಇದರಲ್ಲಿ, ಯಾಕಂದ್ರೆ ಇಡೋಕೆ ಬರುದಿಲ್ವಾ ಅಷ್ಟು ದಿನ. ಹೌದು, ಕೊಳೆದೋಗ್ತದೆ, ಇಲ್ಲ ಬಣ್ಣ ಮಾಸ್ತಾ ಹೋಗ್ತದೆ, ಅರಿಶಿನ ಬಣ್ಣ ಕೊತ್ತಿರ್ತದೆ. ಈ ಹಸಿರು ಇರೋದು ಅರಿಶಿನ, ಅರಿಶಿನ ಅರಿಶಿನ ಆಗ್ತದೆ, ಅರಿಶಿನ ಹಳದಿ ಕಲರ್ ಕಾಣ್ತದೆ. ಹಳದಿ ಕಲರ್ ಕಂಡ ತಕ್ಷಣ ಸ್ವಲ್ಪ ಹಳೇದಂತ ಲೆಕ್ಕ. ಭಾರಿ ಹಳೇದಲ್ಲ ಅರಿಶಿನ ಕಂಡ್ರು ಕೂಡ, ಬಿಸಿಲಿನ ತಾಪಕ್ಕಾಗಿರ್ಬೋದು. ರಸ್ತೆ ಬದಿಯಲ್ಲಿ ಹಾರ್ಡ್ ಆಗಿದ್ರೆ ಸರಿ, ಸ್ವಲ್ಪ ಗಟ್ಟಿಯಾಗಿದ್ರೆ ಹಣ್ಣು ತಿನ್ನಕ್ಕೆ ತೊಂದರೆ ಇಲ್ಲ ಅಂತ ಲೆಕ್ಕ. ಜಯರಾಮ್ ಮಧ್ಯಸ್ಥವರೇ, ಸಾಮಾನ್ಯವಾಗಿ ಈಗ 7 ಬೀಳುಗಳು ಎನ್ನುವಂತಹದ್ದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಆತ್ಮಹತ್ಯೆಯಂತಹ ಒಂದು ದುರಂತ ಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ವಿ. ಇಂಥವರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೊದಲಿಗೆ ನಾನು ಏನು ಹೇಳೋದಂದ್ರೆ, ಅವ್ರವ್ರ ಶಕ್ತಿಗೆ ಅನುಗುಣವಾಗಿ ಕೃಷಿ ಮಾಡಬೇಕು. 1 ಎಕರೆ 20 ಎಕರೆ ಸಿಕ್ತು ಅಂತ ಒಂದೇ ಕೃಷಿ ಮಾಡಿ ಅದರಲ್ಲಿ ಕೈ ಸುಟ್ಕೊಂಡು

ಚತುರೇ